ನಮ್ಮ ಜೀವನದ ಅಪಖ್ಯಾತಿ, ನಮ್ಮ ಜೀವನದ ಅವಸಾನ ಅಪಖ್ಯಾತಿ ಅಪಚಿತಿ. ಯಾವ ಬಯಕೆಗಳಿಂದ, ಯಾವ ಆಸೆಗಳಿಂದ ನಮ್ಮ ಜೀವನದ ಭವಿಷ್ಯವು ಕುಸಿದು ಹೋಗ್ತದೋ ಅಂತಹ ಆಸೆಗಳಲ್ಲಿಯ ಬುದ್ಧಿಯನ್ನು ತ್ಯಜ್ಯತಾ, ಕಾಮ್ಯೇ ಮತಿ ತ್ಯಜ್ಯತಾ. ಅಂಥ ಕಾಮಗಳಲ್ಲಿ, ಅಂಥ ಬಯಕೆಗಳಲ್ಲಿ, ಅಂಥ ಆಸೆಗಳಲ್ಲಿ ಮತಿ ಬುದ್ಧಿಯನ್ನು ಇರತಕ್ಕದ್ದಲ್ಲ, ತ್ಯಜ್ಯತಾ. ಎಲ್ಲ ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ ಸಂಗತಿಗಳು ತಮಗೆ ಆಗು ಅಂದ್ರೆ ಆಗೋದಿಲ್ಲ. ಹೇಗೊಬ್ಬ ಕಾರಿನ ಚಾಲಕ, ವಾಹನ ಚಾಲಕ ತಾನಾಗೆ ಹೋಗಲಿ ಅಂದ್ರೆ ಕಾರು ಹೋಗೋದಿಲ್ಲ, ಅವನು ಸ್ಟೇರಿಂಗ್ನಿಂದ ಅದನ್ನು ಚಾಲನೆ ಮಾಡ್ತಾನೆ, ಅದಕ್ಕೊಂದು ಚಾಲನೆಯನ್ನು ಕೊಡ್ತಾನೆ, ಪ್ರಯತ್ನಪೂರ್ವಕವಾಗಿ ಕೊಡ್ತಾನೆ. ರೈಟೋ ಲೆಫ್ಟೋ ಹಾಲ್ಟೋ ಪ್ರೊಸೀಡೋ. ಹಾಗೆ ಈ ಕಾರನ್ನು ನಾವು ಡ್ರೈವ್ ಮಾಡಬೇಕು. ಯಾವ ಬೈಕ್ಗಳು, ಯಾವ ಆಸೆಗಳು ನಮ್ಮ ಭವಿಷ್ಯವನ್ನು ಕುಂದಿಸ್ತವೆ, ಅವಸಾನವನ್ನು ಮಾಡ್ತವೆ, ಅಂತಹ ಕಾಮಗಳಿಂದ ನಮ್ಮನ್ನು ನಾವು ನಿವೃತ್ತ ಮಾಡ್ಕೋಬೇಕಾಗುತ್ತೆ. ಯಾರು ಮುಮುಕ್ಷುಗಳು, ಸಾಧಕರು ಯಾರ್ಯಾರು ಮಾಡುವುದಲ್ಲ ಇದು. ಈ ನಾಲ್ಕು ಗೋಡೆಯ ಮಧ್ಯದಲ್ಲಿ ಕುಳಿತುಕೊಂಡು ನಾವು ಏನು ಮುಮುಕ್ಷುಗಳು ವೇದಾಂತ ಅಧ್ಯಯನವನ್ನು ಮಾಡಬೇಕಾಗಿದೆ, ಇಂತಹ ಮಾಡುವವರಿಗಾಗಿ ನಮಗೆ ಕೊಟ್ಟಿರುವಂತಹ ಸಾಧನ ಪಂಚಕಂದಲ್ಲಿ ಮೊದಲನೆಯ ಶ್ಲೋಕದಲ್ಲಿಯ ಮೊದಲನೆಯ ನಾಲ್ಕು ಭಾಗಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಈಗ ಇಲ್ಲಿ ಯಾವ ಜಾತಿ, ಕುಲ, ಗೋತ್ರಗಳು, ಧರ್ಮ ಯಾವುದು ಬರುವುದಿಲ್ಲ. ಇಲ್ಲಿ ಮನುಷ್ಯ, ಮನುಷ್ಯನ ವಿಕಾಸ, ಐದನೆಯ ಸಾಧನ ಹೇಳ್ತಾರೆ. ಇದು ಐದನೆಯ ಮೆಟ್ಟಲು. ಪಾಪೌಘ ಪರಿಧೂಯತ, ಪಾಪಗಳ ರಾಶಿಯನ್ನು ಚೆನ್ನಾಗಿ ತೊಳೆದಾಕಿದ್ರು. ಪರಿಧೂಯತ, ಏನು ಪಾಪಗಳು? ಎರಡು ಅರ್ಥದಲ್ಲಿ ಹೇಳೋಣಂತೆ. ಒಂದು ಅರ್ಥದಲ್ಲಿ ನಮ್ಮ ಒಳಗಿರುವ ಎಲ್ಲ ನೆಗೆಟಿವ್ ಪಾಯಿಂಟ್ಸ್, ನೆಗೆಟಿವಿಟಿ, ನಕಾರಾತ್ಮಕ ಭಾವ, ನಮ್ಮೆಲ್ಲರೊಳಗಿರುವಂಥ ನಕಾರಾತ್ಮಕ ಭಾವ ಹೇಗಿರ್ತದೆ? ನಕಾರಾತ್ಮಕವಾದ ಭಾವ ಕೋರ್ಸ್ ಶುರು ಮಾಡೋಣ. ಬಹಳ ವರ್ಷ ಆಯಿತು ಕೋರ್ಸ್ ಮಾಡಿ. ಅಯ್ಯೋ ಬಿಡಿ ಸ್ವಾಮೀಜಿ, ಯಾಕೆ ಮಾಡ್ತೀರಾ? ನಕಾರಾತ್ಮಕ, ಆರಾಮಾಗಿದ್ದೀರಿ ಇರಬಾರ್ದ, ಇರೋ ಕಷ್ಟದ ಜೊತೆ ಸಾಕಾಗಿರುವ ನಮಗೆ ಇನ್ನೂ ಕಷ್ಟಗಳು ಬೇಕ, ಯಾಕೆ ಮಾಡ್ತೀರಿ? ಹೀಗೆ ಎಷ್ಟು ನಕಾರಾತ್ಮಕ ಭಾವಗಳು ನಮ್ಮಲ್ಲಿವೆ. ಒಂದು 50 ಜನ ಬರ್ತಾರೆ, ಅಯ್ಯ ಬಿಡಿ ಸ್ವಾಮೀಜಿ, 50 ಜನ ಏನು ಬರ್ತಾರೆ, ಒಂದು 2-3 ಜನ ಬಂದ್ರೆ ಸಾಕಾಗಿ ಇರೋದಿಲ್ಲ. ನಕಾರಾತ್ಮಕ, ಸಕಾರಾತ್ಮಕ ಭಾವ ಹೇಗಿರ್ತದೆ ಪ್ರಯತ್ನ ಮಾಡೋಣ. ಶತಾಯಿಗೆ ತಾಯಿ ಪ್ರಯತ್ನ ಮಾಡೋಣ, ಪರಿಣಾಮ ಏನು ಬರ್ತದೆ ಅದನ್ನು ನಾವು ಎದುರಿಸೋಣ. ಇದು ಸಕಾರಾತ್ಮಕ. ನಕಾರಾತ್ಮಕ ಇದು ಯಾವತ್ತೂ ಪಾಪ ಭಾವ. ನಕಾರದಲ್ಲಿ ನಿನಗೂ ಲಾಸ್ ಇದೆ ಮತ್ತು ನಿನ್ನ ಸಮೀಪದ ವರ್ತಿಗಳಿಗೂ ಲಾಸ್ ಇದೆ. ಇದು ಒಂದು ಪಾಪ. ಇನ್ನೊಂದು ಅದೃಷ್ಟ. ಈ ಅದೃಷ್ಟ ಶಬ್ದ ಅಂದ್ರೆ ಕನ್ನಡದ ಅದೃಷ್ಟ ಶಬ್ದ ಅಲ್ಲ ಇದು. ಕನ್ನಡದಲ್ಲಿ ಅದೃಷ್ಟ ಅಂದ್ರೆ ಭಾರಿ ಒಳ್ಳೆಯದಾಗಿದೆ ಅಂತ. ಏನದು ಲಕ್ಕಿ? ಏನು ಅದೃಷ್ಟ ಅಂತಪ್ಪ, ಇದು ಕನ್ನಡದ ಅದೃಷ್ಟ. ಸಂಸ್ಕೃತ ಅದೃಷ್ಟ ಹಾಗಲ್ಲ. ದೃಷ್ಟವಲ್ಲದ್ದು ಯಾವುದು ಅದು ಅದೃಷ್ಟ. ಇಂದ್ರಿಯಗಳಿಗೆ ದೃಷ್ಟವಲ್ಲದ್ದು ಯಾವುದು ಅದು ಅದೃಷ್ಟ. ಅಗೋಚರ ಪಾಪ. ಏನು ಪಾಪ? ಅಗೋಚರ. ನಾವು ಒಂದು ಕರ್ಮ ಮಾಡಿದಾಗ ಒಂದು ಫಲ ಇರುತ್ತದೆ. ಆಕ್ಷನ್ ಬೌಂಡ್ ಟು ಹ್ಯಾವ್ ಎ ರಿಸಲ್ಟ್. ಒಂದು ಕೆಲಸ ನಾವು ಮಾಡಿದರೆ ಆ ಕೆಲಸಕ್ಕೊಂದು ಪರಿಣಾಮ ಇರುತ್ತೆ. ಬೆಂಕಿಯನ್ನು ಮುಟ್ತೇವೆ, ಪರಿಣಾಮ ಇದೆ, ಕೈ ಸುಡ್ತದೆ. ಕೈಗಳನ್ನು ತಟ್ತೇವೆ, ಪರಿಣಾಮ ಇದೆ, ಶಬ್ದ. ಆದರೆ ಕೆಲವು ಕರ್ಮಗಳು ಹೀಗಿವೆಲ್ಲ, ಕೆಲವು ಕೆಲಸಗಳನ್ನು ನಾವು ಮಾಡ್ತೀವಿ, ಏನು ಫಲ ಕಾಣಿಸೋದೇ ಇಲ್ಲ. ಏನು ಕೆಲಸ, ಏನು ಫಲ ಕಂಡು ಬರೋದಿಲ್ಲ. ನಾನು ಯಾರಿಗೆ ಅವಮಾನ ಮಾಡ್ತೀನಿ, ಅವ್ರು ಏನು ರಿಯಾಕ್ಟ್ ಆಗೋದಿಲ್ಲ, ಹೊರಟೋಗ್ಬಿಡ್ತಾರೆ. ಫಲ ಏನು? ಫಲ ಏನೂ ಇಲ್ಲ ಸ್ವಾಮಿ. ಇದೆ ಅಕ್ಕಿದ್ವಾ ಒಂಥರ ಹುಡ ಆರಿಸ್ಬಿಡಿ, ಅಲ್ಲಿಂದ ಗಾಳಿ ಕೊಡ್ತಾರೆ. ಅದೃಷ್ಟ ಅಲ್ಲಿ ಏನು ದೃಷ್ಟ ಇಲ್ಲ. ಯಾರಿಗೂ ನೋವು ಮಾಡ್ತೀನಿ, ಯಾರಿಗೂ ಅವಮಾನ ಮಾಡ್ತೀನಿ, ಇನ್ನು ಯಾರಿಗೂ ಬೈತೀನಿ, ಅವಾಚ್ಯವಾಗಿ ನಡ್ಕೊಳ್ತೀನಿ, ಅನೈತಿಕವಾಗಿ ನಡ್ಕೊಳ್ತೀನಿ, ಫಲ ಏನು ಕಾಣಿಸೋದೇ ಇಲ್ಲ. ಅವ್ರು ಯಾರು ಏನು ರಿಯಾಕ್ಟ್ ಆಗೋದಿಲ್ಲ, ಅವ್ರು ವಾಪಸ್ ನನಗೆ ಶಿಕ್ಷೆನೂ ಕೊಡೋದಿಲ್ಲ. ಆದರೆ ಕರ್ಮರೇ ಆಗೋಗಿದೆ. ಯಾರಿಂದ ಈ ಕರ್ಮ ಆಗಿದೆಯೋ ಅವರ ಹೆಸರಿನಲ್ಲಿ ಅವರ ಅಕೌಂಟಿನಲ್ಲಿ ಫಲ ಇರ್ತದೆ. ಅದು ಗೋಚರವಾಗದೇ ಇದ್ದಾಗ್ಯೂ, ಅವರ ಅನುಭವಕ್ಕೆ ಸದ್ಯಕ್ಕೆ ಬರದೇ ಇದ್ದಾಗ್ಯೂ ಕೂಡ ಅದು ಅವರ ಹೆಸರಿನಲ್ಲಿ ಇರ್ತದೆ. ಕಾಲಾಂತರ 5 ವರ್ಷ 10 ವರ್ಷ ಮುದಿ ವಯಸ್ಸಿನಲ್ಲಿ ಅಲ್ಲಿಗೂ ಆ ಫಲ ನಮ್ಮ ಅನುಭವಕ್ಕೆ ಬರದೆ ಹೋದರೆ ಮುಂಬರುವ ಯಾವುದೋ ಜನ್ಮಗಳಲ್ಲಿ ಅದು ಅನುಭವಕ್ಕೆ ಬರ್ತದೆ. ಅದನ್ನು ನಾವು ಅದೃಷ್ಟ ಅಂತ ಹೇಳ್ತೀವಿ. ಯಾವುದೋ ಪೇಷಂಟು ರಸ್ತೆಯಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಹಾಕಿ ಚಿಕಿತ್ಸೆಯನ್ನು ಕೊಡಿಸುವ ಪ್ರಯತ್ನ ಮಾಡ್ತೀವಿ. ಆ ಪೇಷಂಟ್ ಥ್ಯಾಂಕ್ಸ್ ಹೇಳೋದಿಲ್ಲ. ಅವನ ಪಾಲಕರು ಅವನ ಗಾರ್ಡಿಯನ್ಸ್ ಬಂದು ಅವರು ಏನು ಹೇಳೋದಿಲ್ಲ. ನನ್ನ ಕೆಲಸ ಮುಗಿದ್ದು ಅಂತ ನಾನು ವಾಕೌಟ್ ಆಗಿಬಿಡ್ತೇನೆ. ಕೆಲಸ ಮಾಡಿದ್ನೇ ಇಲ್ಲ, ಫಲ ಏನು? ಏನು ಫಲ ಇಲ್ಲ. ಹಾಗನ್ನಬಾರ್ದು, ಫಲ ಇರ್ತದೆ. ಅವರ ಅಕೌಂಟ್ನಲ್ಲೇ ಇರ್ತದೆ. ಅದು ಅದೃಷ್ಟ. ಪಾಸಿಟಿವ್ ಸೈಡ್ ಅದೃಷ್ಟವನ್ನು ಪುಣ್ಯ ಅಂತ ಕರೀತಾರೆ, ನೆಗೆಟಿವ್ ಸೈಡ್ ಅದೃಷ್ಟವನ್ನು ಪಾಪ. ಪಾಪದ ಗಂಟು ಪುಣ್ಯದ ಗಂಟು ಅವು ಎರಡು ಗಂಟು ಇರ್ತವೆ, ಅವು ನಾವು ಹತ್ಕೋಬೇಕಾಗ್ತದೆ. ಇವೆಲ್ಲ ಅಲಂಕಾರಿಕ ಶಬ್ದಗಳು, ವಾಸ್ತವಿಕವಾಗಿ ಅವು ಏನು? ಇದು ಶಾಸ್ತ್ರೀಯವಾದ ಪಾಪದ ವಿಶ್ಲೇಷಣೆ. ಇನ್ನು ವ್ಯಾವಹಾರಿಕವಾಗಿ ನೋಡೋಣ ಸರ್, ನಮ್ಮ ಇವತ್ತಿನ ನಡವಳಿಕೆಗಳು, ಶಾರೀರಿಕ ವಾಚಿಕ ಮಾನಸಿಕ ಚಿಂತನೆಗಳು ವ್ಯವಹಾರಗಳು ಆಲೋಚನೆಗಳು, ಅವು ಇವತ್ತು ನಮ್ಮ ರಾತ್ರಿಯ ನಿದ್ರೆಯನ್ನು ಅವು ನಿರ್ಧರಿಸ್ತವೆ. ಎಷ್ಟು ಚಿತ್ತಾತುರರಾಗಿರ್ತೀವಿ, ಎಷ್ಟು ನಾವು ಕೊರಗ್ತಾ ಇರ್ತೀವಿ, ಎಷ್ಟು ನಾವು ಬಾಧೆ ಪಡ್ತಾ ಇರ್ತೀವಿ, ಅಷ್ಟು ನಿದ್ರೆ ಇಲ್ಲದೆ ಹೊರಡಾಡ್ತಾ ಇರ್ತೀವಿ. ಎದುರಿಗೆ ರುಚಿಯಾದ ಊಟ ಇಟ್ಟರೂ ಕೂಡ, ಎದುರಿಗೆ ರುಚಿಯಾದ ಪದಾರ್ಥಗಳಿದ್ದರೂ ಕೂಡ, ರುಚಿ ರುಚಿಯಾದ ಪದಾರ್ಥಗಳಿದ್ದರೂ ಕೂಡ ಯಾಕೋ ನಾಲ್ಗೆ ರುಚಿ ಆಗ್ತದೆ. ಸಮೀಪವರ್ತಿಗಳು ಪ್ರೀತಿಯನ್ನ ಅಂತಃಕರಣವನ್ನು ಹಂಚಿಕೊಳ್ಳುವಂತಹ ಬಂಧು ಮಿತ್ರಾದಿಗಳು ಇದ್ರೂ ಕೂಡ ಅವರು ನಮಗೆ ಶತ್ರುಗಳಂತೆ ಕಾಣಿಸ್ತಾರೆ. ಯಾಕೆ ಹಿಂಗಾಗ್ತದೆ? ನಾವು ಮಾಡಿದ ಅನೈತಿಕ ಕರ್ಮಗಳು, ಅನೈತಿಕ ವಿಚಾರಗಳು, ಮೌಲ್ಯರಹಿತವಾದ ಜೀವನಗಳು, ಇವು ನಮ್ಮ ಸಂತೋಷವನ್ನು ಕೆಡಿಸ್ತವೆ. ಇದು ಪಾಪನೇ. ವ್ಯಾವಹಾರಿಕವಾಗಿ ಇದು ಪಾಪ. ಊಟ ರುಚಿ ಹತ್ತೋದಿಲ್ಲ, ಮಲಗಿದ ನಿದ್ರೆ ಹತ್ತೋದಿಲ್ಲ. ಯಾಕೆ ಹೀಗಾಗ್ತದೆ? ಆವತ್ತು ಏನು ಮಾಡಿರ್ತೇನೆ ಆ ಥರ, ಯಾರದೋ ಜೊತೆ ಯಾವುದೋ ವಿಚಾರವಾಗಿ ಯಾವುದೋ ತಪ್ಪು ತಿಳುವಳಿಕೆಯಲ್ಲಿ ನಾನು ನಡ್ಕೊಂಡಿರ್ತೇನೆ, ಅದು ನನ್ನ ಹೊಟ್ಟೆಯನ್ನು ಕಲಮಲ ಮಾಡಿಬಿಡ್ತದೆ, ನನ್ನ ಮನಸ್ಸನ್ನು ಒರಳಾಡಿಸ್ಬಿಡ್ತದೆ. ಚಿಂತೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ಕೊರಗಲಿಕ್ಕೆ ಶುರುವಾಗ್ತೀವಿ, ಎಲ್ಲವೂ ಚೆನ್ನಾಗಿರ್ತದೆ ಆದರೂ ಸರಗಲಿಕ್ಕೆ ಶುರುವಾಗ್ತೀವಿ, ಡಾಕ್ಟರ್ ಹತ್ರ ತೋರಿಸ್ತೀವಿ ಎಲ್ಲ ಕರೆಕ್ಟ್ ಆಗಿದೆ, ಏನೋ ಮನಸ್ಸಿಗೆ ಹಚ್ಕೊಂಡಾರು ನೋಡಿ, ಹೌದಾ, ಎಲ್ಲ ಮನಸ್ಸಿಗೆ ಹಚ್ಕೊಂಡಾರು ನೋಡಿ. ಪಾಪ ವ್ಯಾವಹಾರಿಕವಾಗಿ, ಧಾರ್ಮಿಕವಾಗಿ ನಾವು ನೋಡಿದ್ವಿ, ವ್ಯಾವಹಾರಿಕವಾಗಿ ನೋಡಿದ್ವಿ. ಈ ಪಾಪಗಳು ನಮ್ಮ ಮನಸ್ಸಿನೊಳಗೆ ನಮ್ಮ ಬುದ್ಧಿ ಒಳಗೆ ನಮ್ಮ ಅವಸಾನಕ್ಕೆ ಕಾರಣಗಳಂತ, ಅವುಗಳನ್ನು ತೊಳೆದುಕೊಳ್ಳಬೇಕು. ಪರಿಧೂಯತಾ, ಚೆನ್ನಾಗಿ ಚೆನ್ನಾಗಿ ತೊಳ್ಕೋಬೇಕು. ಸೊಕ್ಕೆ ನೀನು ನಿನ್ನ ಗುರು ಹಿರಿಯರಿಗೆ ಮನೆಯ ಪೂಜ್ಯರಿಗೆ ಎಲ್ಲರಿಗೂ ಗೌರವ ಕೊಟ್ಟೀಯ, ನೀನು ವೇದಗಳನ್ನು ಓದ್ತಾ ಇದ್ದೀಯ, ಗ್ರಂಥಗಳನ್ನು ಓದ್ತಾ ಇದ್ದೀಯ, ಪಾರಾಯಣ ಮಾಡ್ತಾ ಇದ್ದೀಯ, ಜಪ ಮಾಡ್ತಾ ಇದ್ದೀಯ, ನೀನು ಪೂಜೆ ಮಾಡ್ತಾ ಇದ್ದೀಯ, ಇಟ್ಸ್ ಆಲ್ ಓಕೆ. ಅಲ್ಪ ಸ್ವಲ್ಪ ಅವುಗಳಂತೆ ಕರ್ಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀಯ, ದಟ್ ಇಸ್ ಆಲ್ಸೋ ಓಕೆ. ಎಲ್ಲವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ ಜೀವನ ಮಾಡ್ತಾ ಇದೀಯ, ತೇನ ಈಶಸ್ಯ ವಿಧೀಯತ. ಹುಷಾರಾಗಿದ್ದೀಯ, ಯಾವುದು ಅಪಚಿತಿ ಆಗ್ತದೋ, ಯಾವುದು ಕಾಷನ್ ತಗೋತೀಯ, ಯಾವುದನ್ನು ಜೀವನಕ್ಕೆ ನಾಶವಾಗುವಂತದ್ದಿದೆಯೋ ಅದನ್ನು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ಮೀರಿಯೂ ಕೂಡ ನಿನ್ನ ಒಳಗೆ ಈ ಪ್ರಕಾರವಾದ ನೋವುಗಳು ಆಘಾತಗಳು ಇರ್ತವೆ, ಅಲ್ಲಿ ಒಳಗೆ ಹಿಂಸೆಗಳಿರ್ತವೆ, ಅಲ್ಲಿ ಒಳಗೆ ಒಂಥರದ ಹರ್ಟ್ ಇರ್ತದೆ, ಹರ್ಟ್ ಪೇನ್ ಇರ್ತದೆ. ಎಲ್ಲರೊಳಗೂ ಆ ಬೇನಿದೆ. ಬರಿದ್ದು ಎತ್ತ ತಡೆದಾಕು. ಐದನೆಯ ಸಾಧನೆ, ಆ ಹೃದಯದ ನೋವನ್ನು ತೊಳೆದಾಕು. ಅದಕ್ಕೆ ಏನಪ್ಪ ಸ್ಟೆಪ್ಪು ಅಂತಂದ್ರೆ ಭವಸುಖೇ. ಆರನೇದು ಭವಸುಖೇ, ಸಂಸಾರದ ಸುಖದಲ್ಲಿ ದೋಷ ಅನುಸಂಧೀಯತ. ಸಂಸಾರ ಸುಖದಲ್ಲಿ ದೋಷವನ್ನು ನಾವು ಕಾಣಬೇಕು. ಭವಸುಖೇ, ಸಂಸಾರದ ಸುಖದಲ್ಲಿ, ಭವ ಅಂದ್ರೆ ಸಂಸಾರ, ಸಂಸಾರದ ಸುಖದಲ್ಲಿ ದೋಷ ಅನುಸಂಧೀಯತ. ಅದರಲ್ಲಿರುವ ಪಾಸಿಟಿವ್ ಅನ್ನ ಜಾಸ್ತಿ ನೋಡಬಾರ್ದು, ನೆಗೆಟಿವ್ ಏನಿದೆ ಅದನ್ನು ನೋಡಬೇಕು. ದೋಷ ಏನು? ನಾವು ಯಾವಾಗಲೂ ಸುಖವನ್ನು ನೋಡ್ತೀವಿ, ಅದರ ಜೊತೆ ಜೊತೆ ದುಃಖ ಎಷ್ಟದ ನೋಡ್ಲಿಕ್ಕೆ ಹೋಗುದಿಲ್ಲ. ಮೊಬೈಲ್ ಏನೋ ಕೊಂಡ್ಕೊಂಡ್ಬಿಡ್ತೀವಿ, ಅದು ಮೊದಲು ನಂಗಲ್ಲ, ಈಗಂತೂ 20-30 ಸಾವಿರ 40 ಸಾವಿರ ಮೊಬೈಲ್. ಎಷ್ಟೆಷ್ಟು ಕಿಮ್ಮತ್ತಿನ ಮೊಬೈಲ್ ಓದಿದ್ರೆ ಅಷ್ಟು ಜಲ್ದಿ ಜಲ್ದಿ ನೀವು ಚೇಂಜ್ ಮಾಡಬೇಕಾಗ್ತದೆ. ಇವತ್ತು ನೀವು 30,000 ಕೊಟ್ಟು ಮೊಬೈಲ್ ತೊಗೊಂಡ್ರಿ ಅಂತಂದ್ರೆ ಇನ್ನು 6 ತಿಂಗಳಿಗೆ ಆ ಮೊಬೈಲನ್ನು ನೀವು ಚೇಂಜ್ ಮಾಡಲೇಬೇಕು. ಅಂದ್ರೆ ವರ್ಷದಾಗ 2-3 ಸಲ ನೀವು 30-30 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವರ್ಷದಲ್ಲ 1 ವರ್ಷದಲ್ಲಿ 1 ಲಕ್ಷ ಪಾದಕ ಹೊರಟೋಗಿತ್ತು. ಅದು ಬರುವಾಗ ಭಾರಿ ಸುಖ ಅನ್ನಿಸ್ತದೆ, ಆದ್ರೆ 3-4 ತಿಂಗಳು ಚೇಂಜ್ ಮಾಡಬೇಕಾದ್ರೆ 6,000-8,000 ರೂಪಾಯಿ ಅದನ್ನು ಮಾರಾಟ ಮಾಡಬೇಕು. ಕೊಟ್ಟದ್ದು 30 ಮಾರಾಟ ಮಾಡೋದು 6,000. ಅವಾಗ ಎಷ್ಟು ದುಃಖ ಆಗ್ತದೆ, ಅವಾಗ ಎಷ್ಟು ನೋವು ಆಗ್ತದೆ. ಹೋಗಲಿ ಬಿಡಿ, ಹಣ ಒಬ್ಬರ ಮನೆಯಲ್ಲಿ ಕೊಳೆತಿರ್ತದೆ, ಹೆಂಗಾರೆ ಮಾಡ್ಕೊಂಡು ಕೊಡ್ತಾರೆ ಹೆಂಗಾರೆ. ಆದರೆ ಇದು ನೋಡ್ರಿ ಎಷ್ಟು ಮಜಾ ಇರ್ತದೆ. ಏನು ಅದು ಮೊಬೈಲ್ ತಂದಮೇಲೆ ಅದು ಎಷ್ಟು ಜಾಸ್ತಿ ಬೆಲೆ ತರ್ತಿರೋ ಅಷ್ಟು ಸಫಿಸ್ಟಿಕೇಷನ್ ಜಾಸ್ತಿ ಇರ್ತದೆ. ಎಷ್ಟು ಸಫಿಸ್ಟಿಕೇಟೆಡ್ ಇರ್ತದೆ ಅಷ್ಟು ಆಪರೇಷನ್ ಕಷ್ಟ ಆಗ್ತದೆ. ಅಷ್ಟು ಆಪರೇಷನ್ ಕಷ್ಟ ಆದಾಗ ಅದನ್ನು ನಾವು ಇನ್ನೊಬ್ಬರಿಗೆ ಇದನ್ನು ಮಾಡಿ ತೋರಿಸ್ರಿ, ಇದನ್ನು ಮಾಡಿ ತೋರಿಸ್ರಿ, ಇದನ್ನು ಮಾಡಿ ತೋರಿಸ್ರಿ ಅಂತ ಇನ್ನೊಬ್ಬರಿಗೆ ನಾವು ಕೇಳ್ಕೋಬೇಕಾಗ್ತದೆ. ಆಮೇಲೆ ಸುಲಭವಾಗಿ ಬಂದ್ ಮಾಡ್ಲಿಕ್ಕೂ ಬರೋಂಗಿಲ್ಲ, ಸುಲಭವಾಗಿ ಆನ್ ಮಾಡ್ಲಿಕ್ಕೂ ಬರೋಂಗಿಲ್ಲ. ಅದಕ್ಕೆಲ್ಲ ಕೋಡ್ ಹಾಕಬೇಕಾಗ್ತದೆ. ಆ ಕೋಡ್ ಹಾಕಲಿಕ್ಕೂ ಎಷ್ಟೋ ವೆರೈಟಿ ಬಂದ್ಬಿಟ್ಟವೆ. ನೀವು ಏನೇ ಹಿಂಗೆ ಡಿಜಿಟಲ್ ಮಾಡಬೇಕಾಗಿಲ್ಲ ಕೋಡಿಗೆ, ಈಗ ಒಂದು ಲೈನ್ ಹೇಳ್ಬಿಟ್ರೆ ಮುಗಿದು ಅಂತ ಕೋಡ್ ಆಗಿಬಿಡ್ತೀವಿ. ಸುಖನೋ ಕಷ್ಟನೋ, ಕೊಂಡ್ಕೊಳ್ಳುವಾಗ ಸುಖ, ಮುಂದೆ ದುಃಖವೇ ದುಃಖ. ಒಬ್ಬ ತಲಾಟಿ ಇದ್ದಂತೆ ಆಗಿದ್ದಿದ್ದು, ಅವ ತಲಾಟಿ ಹಳ್ಳಿಯೊಳಗಿರ್ತಾನೆ. ಒಂದು 4 ಕೋಡಿ 4 ಗೌಡ್ರ ಮನೆ, 4 ಇನಾಮದಾರ ಮನೆ ಅವ್ರ ಪರಿಚಯ ಇರ್ತದೆ, ಅವ್ರ ಫ್ಯಾಮಿಲಿ ಎಲ್ಲ ರೆಕಾರ್ಡ್ ಅವನಿರ್ತದೆ. ಇಸ್ ಎ ವೆರಿ ಸಿಂಪಲ್ ತಲಾಟಿ, ಮದುವೆ ಆಗ್ತದೆ. ಅವನಿಗೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಟ್ರಾನ್ಸ್ಫರ್ ಆಗ್ತದೆ. ಮತ್ತೆ ಅಲ್ಲೆಲ್ಲ ಭಾರಿ ಕಾಸ್ಟ್ಲಿ, ನೀನಿಲ್ಲ ಇರು, ನಾನು ಹೋಗ್ತೀನಿ, ಅವಾಗ ಇವಾಗ ಬಂದು ಹೋಗ್ತೇನೆ ಅಂತ ಹೋದ. ಆಮೇಲೆ ತಾಲೂಕದಿಂದ ಜಿಲ್ಲಾ ಅಥವಾ ಜಿಲ್ಲಾದಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಹೆಂಗೆಂಗೆ ಇವ್ನು ಟ್ರಾನ್ಸ್ಫರ್ ಹಾಕೋತ ಹಾಕೋತ ಹೋಗ್ತದೆ, ಹಂಗಂಗೆ ಇವನು ಇನ್ಕ್ರಿಮೆಂಟ್ ಆಗ್ತದೆ, ಇವನು ಸಂಬಳ ಜಾಸ್ತಿ ಆಗ್ತದೆ. ಮತ್ತು ಆ ದೊಡ್ಡ ಪಟ್ಟಣದಲ್ಲಿ ಆ ಸಿಟಿಯಲ್ಲಿ ಸಾಕಷ್ಟು ಇವರಿಗೆ ಅನುಭವಗಳು ಶುರು ಆಗ್ತವೆ. ಒಬ್ಬರು ಯಾರ್ದೋ ಮನೆಯಲ್ಲಿ ಹೋಗ್ತಾನೆ, ಮಧ್ಯಾಹ್ನ 2-2.5-3 ಗಂಟೆ ಹೋಗ್ತಾನೆ. ಅವರು ರೆಡಿ ಇರುವುದಿಲ್ಲ, ಆದರೆ ಬಹಳ ವರ್ಷ ನಂತರ ಭೇಟಿ ಆಗಿದ್ದರಿಂದಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ. ಇದು ಅದೃಷ್ಟವೋ ದುರಾದೃಷ್ಟವೋ ಅವ ಹ್ಞೂ ಅಂದ್ಬಿಡ್ತಾನೆ, ಮಾಡ್ಕೊಂಡು ಹೋಗ್ತಾನೆ ಅಂತ. ಒಳಗೆ ಅಡುಗೆರೇ ಮಾಡಿದ್ರು. ಆವಾಗ ಯಜಮಾನ ಹೋಗಿರ್ತಾನೆ, ಒಂದು 10 ನಿಮಿಷ ಮಾಡಿಬಿಡ್ತಾರೆ, ಕೂತ್ಕೊಳ್ಳಿ. ಆಯಿತು, ಎಲ್ಲ ಮಾತುಕತೆ ಆಯಿತು. 15 ನಿಮಿಷ ಅಡುಗೆ ರೆಡಿ ಆಗ್ತದೆ. ರೆಡಿ ಆದ ತಕ್ಷಣ ಭಾರಿ ಆಶ್ಚರ್ಯ ಆಗ್ತದೆ. ಬರ್ಬೇಕಾದ್ರು ಈಗಿನ್ನೂ ಅಡುಗೆ ಏನೂ ಇದ್ದಿದ್ದಿಲ್ಲ, 15 ನಿಮಿಷ ಹೇಗೆ ರೆಡಿ ಮಾಡಿದ್ರು ಅಂತಾರೆ. ಇದೆಲ್ಲ ಸುಲಭ ಇದೆಲ್ಲ. ಏನು ಸುಲಭ? ನಮ್ಮಲ್ಲಿ ಅಡುಗೆ ಮಾಡಿ ಹಾಕಬೇಕು ಅಂದರೆ ಕಡಿಮೆ 2 ತಾಸು ಮುಂಚೆ ಹೇಳಬೇಕು, ಆವಾಗ ಅನ್ನ ಸಾಂಬಾರು ರೆಡಿ ಆಗ್ತದೆ. ನೀವು 15 ನಿಮಿಷ ಹೇಗೆ ರೆಡಿ ಮಾಡಿದ್ರು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಒಂದು ಗ್ಯಾಸ್ ಸಿಲಿಂಡರ್ ಅಂತದ್ದು ಇರ್ತದೆ, ಅದು ಗ್ಯಾಸನ್ನು ಹೊತ್ತಿಸ್ಬೇಕಾಗ್ತದೆ, ಒಲೆ ಹೊತ್ತಿಸ್ಬೇಕು. ಕುಕ್ಕರ್ ಅಂತ ಇರ್ತದೆ, ಕುಕ್ಕರ್ ಇಡಬೇಕಾಗ್ತದೆ, 10 ನಿಮಿಷವಾಗೆಲ್ಲ ಆಗೋಗ್ಬಿಡ್ತದೆ. ಒಗ್ಗರಣೆ ಹಾಕಿದ ತಕ್ಷಣ ಅಡುಗೆ ರೆಡಿ ಆಗ್ತದೆ, 20 ನಿಮಿಷ ನೀವು ಊಟಕ್ಕೆ ಬಂದಿರಿ ಅಂತ ಹೇಳಿ ಹೋಗಿ ನೋಡ್ತಾನಲ್ಲ ಅಂತ ವಾಪಸ್ ಮನೆಗೆ ಬರ್ತಾನೆ. ಒಂದು ದಿವಸ ಏನಾಗ್ತದೆ, ಮನೇಲಿ ಬಂದಾಗ ಏನು ಗೊತ್ತಾ, ಏನು ಹಿಂಗೆ ಭಾರಿ ಚಂದ, ಎಷ್ಟು ರುಚಿಯಾಗಿತ್ತದೆ ಅಡುಗೆ, ಹಾಗೆ ಸಿಟ್ಟು ಒಂದು ನಾ ಮಾಡಿದ ಅಡುಗೆಗಿಂತ ರುಚಿಯಾಗಿತ್ತೇನು ಅಂತ ಕೇಳ್ತ. ಹಂಗೆಲ್ಲ ಕೇಳಬಾರ್ದು, ಆದ್ರೆ ಆ ಅಡುಗೆ ವಿಶೇಷತ ಭಾರಿ ರುಚಿಯಾಗಿತ್ತು. ಯಾವ ಹೆಂಡತಿ ಇದೆಲ್ಲ ಕೇಳ್ಕೊಳ್ಳಿಕ್ಕೆ ಮನಸ್ಸಾಗ್ತದೆ? ಆದರೂ ಕೂಡ ಸಿಟ್ಟು ಮಾಡ್ಕೊಂಡು ನೋಡು, ಕೇಳಿದ್ರಿ ಕೂತ್ಕೋ, ಒಂದು 10 ನಿಮಿಷ ಊಟ ನಾ ಮಾಡೋದು ಲೇಟ್ ಮಾಡೋದು ಚಿಂತಿಲ್ಲ, ತಲೆಯಾಗಿ ವಿಷಯ ಬಂದದ ಹೇಳ್ತೀನಿ ಕೂತ್ಕೊಳ್ಳಿ. ಏನು ಹೇಳಿ, ಒಂದು ಗ್ಯಾಸ್ ಅಂತ ಒಂದು ಇರ್ತದೆ, ಅದು ಸಿಲಿಂಡರ್ ಅಂತ ಕರೀತಾರೆ, ಎಲ್ಲ ರಿಪೀಟ್ ಮಾಡ್ತಾವೆ. ಅದನ್ನು ಹಿಂಗೆ ತಿರುಗಬೇಕು, ಆಮೇಲೆ ಕಡ್ಡಿ ಹಚ್ಚಬೇಕು, ಅದು ಭಗ್ ಅಂತ ಉರಿತದೆ. ಆದಮೇಲೆ ಕುಕ್ಕರ್ ಅಂತ ಇರ್ತದೆ, ಅದು ಇಟ್ಬಿಟ್ರೆ ಅದು ಹಿಂಗೊಂದು ಅದಕ್ಕೊಂದು ಏನಂತಂದ್ರೆ ವೇಟ್ ಅಂತ ಇರ್ತದೆ, ಆ ವೇಟ್ ಹಾಕಿಬಿಟ್ರೆ ಅದು ಕುದ್ದೆಲ್ಲ ಸಿಟಿ ಹೊಡಿತದೆ. 2 ಸಲ 3 ಸಲ ಸಿಟಿ ಹೊಡೆದ ಕೂಡಲೇ ಅದು ಇಳಿಸ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಅನ್ನ ಸಾಂಬಾರು ಎಲ್ಲ ಹಾಕಿ 20 ನಿಮಿಷ ರೆಡಿ ಆಗ್ಬಿಟ್ಟು ಅದಕ್ಕೆಲ್ಲ ಕೇಳಿಸ್ಕೊಡ್ತೀವಿ. ಅದಕ್ಕೆ ನಾವು ವಿಚಾರ ಮಾಡೀನಿ, ನಮ್ಮ ಮನೆಯಾಗೂ ಒಂದು ಯಾಕೆ ತಂದಿಡಬಾರ್ದು? ಹಾಕಿ ಸಿಟ್ಟಿಗೆ ದಕ್ಕಡಿ ಹೋಗಿ ಮತ್ತೊಂದು ವಾರ ಆದ್ಮೇಲೆ ಮತ್ತೆ ಅದೇ ವಿಷಯ ಎತ್ತಿದ, ಮತ್ತೊಂದು ವಾರ ಆದ್ಮೇಲೆ ಮತ್ತೆ ಅದೇ ವಿಷಯ ಎತ್ತಿದ. ಯಾವಾಗ ವಿಷಯ ಎತ್ತಾನೆ ಆವಾಗ ಈಕೆ ಮುಖ ತಿಳ್ಕೊಂಡು ಅಕ್ಕಡಿ ಹೋಗುತ್ತೆ. ಕೊನೆಗೆ ಒಂದ್ಸಲ ಬೇಜಾರು ಮಾಡಿಕೊಂಡು, ನಾ ಏನೋ ಸುಲಭ ಮಾಡಿ ತಂದುಕೊಡ್ತೇನೆ ಅನ್ನಿಸ್ತಿತ್ತ, ನೀನು ಸರಿಯಾಗಿ ಸಹಕಾರ ಮಾಡೋದಿಲ್ಲ, ಯಾಕೆ ಏನಾತ? ಮನ್ಯಾಗ ಒಂದು ವರ್ಷದ ಮಗು ಅದು ಅನ್ನೋದನ್ನು ಮರೆತು ಬಿಟ್ಟಿರಿ. ಅದು ನಾನು ಅಲ್ಲಿ ಇಲ್ಲಿ ಕೆಲಸದಲ್ಲಿದ್ದಾಗ ನೀವು ಆಫೀಸಿಗೆ ಹೋದಾಗ ಅದೇನಾರ ಮಗು ಹೋಗಿ ಹಿಂಗೆ ಮಾಡಿ ಹಿಂಗೆ ಹಚ್ಚಿಬಿಟ್ರೆ ಇಡೀ ಮನೇನ ಏನಾಗ್ತದೆ, ಭಗ್ ಅಂತ ಉಳಿದು ಹೋಗ್ತದೆ, ನಮ್ಮ ಕೂಸು ನಮ್ಮ ಕೈ ಹೋಗ್ತದಲ್ಲ, ಇಂಥದ್ದೆಲ್ಲ ನಮಗೆ ಯಾಕೆ ಬೇಕು? ಭವಸುಖೇ ದೋಷ ಅನುಸಂಧೀಯತ. ನಾವು ಏನೇ ಕೊಂಡ್ಕೋಬೇಕಾದ್ರೆ, ಏನೇ ಸಂಬಂಧ ಬೆಳೆಸ್ಕೋಬೇಕಾದ್ರೆ ಅದರ ಅಕ್ಕಪಕ್ಕ ಏನೇನು ದೋಷಗಳಿವೆ ಅದನ್ನು ಗುರುತಿಸ್ಬೇಕು. ಆ ದೋಷಗಳನ್ನು ಅವಾಯ್ಡ್ ಮಾಡಿಬಿಟ್ರೆ ಮನಸ್ಸಿನೊಳಗೆ ಪಾಪ ಇರೋದಿಲ್ಲ. ಮನಸ್ಸಲ್ಲಿ ಪಾಪ ಇಲ್ಲದೆ ಹೋದರೆ ನೀವು ಸುಖ ಶಾಂತಿಯಿಂದ ಕಾಲ ಕಳೆಯಬಹುದು. ಇವು ಯಾಕೆ ನಮ್ಮ ಕೈ ತಪ್ಪು ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಅಕ್ಕಪಕ್ಕ ಇರುವಂಥ ದೋಷಗಳನ್ನು ಗುರುತಿಸೋದಿಲ್ಲ, ಓವರ್ ಲುಕ್ ಮಾಡಿಬಿಡ್ತೀವಿ ನಾವು. ಮತ್ತಿನ್ನು ರಾತ್ರಿ ಊಟ ಬಡಿಸಿದಾಗ ದೋಷ ಏನೇನಿದೆ ಅಂತ ಹುಡುಗ ಕೊಡಬೇಡ್ರಿ, ಆ ಥರ ಅಲ್ಲ. ಊಟಕ್ಕೆ ಕೂತ್ಕೊಂಡ ತಕ್ಷಣ ದೋಷ ಹುಡುಕೋದು ಯಾಕೆ, ಏನು ಮಾಡಿಕ್ಕಿರ್ತೀರಿ ಯಾಕೆ ಕೇಳ್ತಾ ಕಲಾವತಿ. ಅವನು ಏ ಸ್ವಾಮಿ ಹೇಳ್ಯಾರ ಇವತ್ತು, ಏನೋ ಮಾಡಬೇಕಾದ್ರೆ ದೋಷ ಏನಿದೆ ನೋಡ್ಬೇಕಂದ್ರೆ ಅದಕ್ಕೆ ನಾವು ದೋಷ ಹುಡುಕ್ತೀವಿ, ಅದು ಪಾಪದ ಅದಕ್ಕೆ ಏನು ಗೊತ್ತಾಗುತ್ತೆ? ಬೆಳಿಗ್ಗೆ ನಮ್ಮ 3-4 ದೋಷ ಹಾಕಿಲ್ವಾ, ಮತ್ತೆ ಯಾಕೆ ದೋಷ ಇರಬೇಕು? ಹಾಗೆ ತನ್ನೋಗ್ಬೇಕು ತಾನಿರ್ತಾರೆ. ದೋಷ ಏನು ಅಂದರೆ ಅದರ ಒಳಗೆ ಯಾವುದೋ ವ್ಯವಹಾರ ಮಾಡೋದ್ರೊಳಗೆ ಅಕ್ಕಪಕ್ಕದಲ್ಲಿ ನಮಗೆ ನೆಗೆಟಿವ್ ಪರಿಣಾಮಗಳು ಏನವೆ. ಭಾರಿ ಚಂದ ನೋಡ್ರಿ, ಎಷ್ಟು ಮಜಾ ಇರ್ತದೆ. ನಾವು ಮೊದಲಿನಿಂದಲೂ ಸಿಂಗಲ್, ನಾವು ಅಡ್ಡಾಡ್ತಾ ಇರೋ, ನಡೆದಾಡ್ತಾ ಇರೋ. ಇವಾಗ ಏನಾಯಿತು, ಸ್ವಲ್ಪ ನಮ್ಮ ಜೀವನ ಸುಲಭ ಮಾಡ್ಕೊಂಬೋಣ ಅಂತೇಳಿ ಒಂದು ಬೈಸಿಕಲ್ ಕೊಂಡು. ಆ ಬೈಸಿಕಲ್ ಯಾಕೋ ಭಾರಿ ಸ್ಲೋ ಹೋಗ್ಲಿಕ್ಕೆ ಅಂತ ಅನ್ನಿಸ್ತು, ಆದ ಕಾರಣ ಒಂದು ಸ್ಕೂಟರ್ ಆಮೇಲೆ ಏನ್ ಮಾಡಿದ್ವಿ, ಒಂದು ಮೋಟರ್ ಬೈಕ್ ಉಂಟು. ಮೋಟರ್ ಬೈಕ್ ನೊಳಗೆ ಇದ್ರ ಹೋದ್ರ ಡಿಕ್ಕಿ ಆಗೋದು, ಭಾಳ ಆಕ್ಸಿಡೆಂಟ್ ಆಗ್ತವ, ಕಾಲು ಫ್ರಾಕ್ಚರ್ ಆಗ್ತವ, ತಲೆ ಒಡಿತು. ಅವು ಯಾವಾಗ ನಾಕಾರ ಅನುಭವ ಕಂಡುಬಂದು ಅವ ನಾವು ಏನ್ ಮಾಡಿದ್ವಿ. ಆಮೇಲೆ ಇದು ದೋಷ ಅನುಸಂಧಾನ ಅಲ್ಲ, ಇದು ಇದು ಸುಖ ಅನುಸಂಧಾನ. ಆಮೇಲೆ ಕಾರ್ ತಗೊಂಡು, ಕಾರ್ ನೋಡಿ ನೋಡ್ರಿ, ಈ ಕಡೆಗೆ ಬಾಕ್ಸ್, ಈ ಕಡೆಗೆ ಬಾಕ್ಸ್, ನಾವು ಒಳಗೆ ಸೇಫ್, ನನಗೇನು ಆಗೋದಿಲ್ಲ, ಒಂದು ಬೆಲ್ಟ್ ಬೇರೆ ಹಾಕಿರ್ತಾರೆ, ಮತ್ತೆ ನಾನೇನು ಡ್ರೈವಿಂಗ್ ಮಾಡೋದಿಲ್ಲ, ಡ್ರೈವರ್ ಡ್ರೈವಿಂಗ್ ಮಾಡ್ತಾನೆ, ಆಹಾ ಸೇಫೆಸ್ಟ್. ಆಮೇಲೆ ಗೊತ್ತಾಗ್ತದೆ ಅಲ್ಲಿ ಉಳಿದು ಎಲ್ಲಾದ್ರೂ ಒಬ್ಬರಿಗೆ ಮಾತ್ರ ಗಾಯ ಆಗ್ತಿತ್ತು, ಒಬ್ಬರಿಗೆ ಮಾತ್ರ ಸಾವಾಗ್ತಿತ್ತು. ಈ ಕಾರ್ನೊಳಗೆ ಒಬ್ಬರಿಗೆ ಆಗೋದ್ರೆ ಎಷ್ಟು ಮಂದಿಗೆ ಆಗ್ತದೆ, ಕಾರ್ನೊಳಗಿರೋ ಎಲ್ಲರಿಗೂ ಆಗ್ತದೆ. ಅವನ್ನ ಆಕಾರ ಅನುಭವ ಕಂಡುಬಂದು ಹಾಗಾದ್ರೆ ಏನು ಮಾಡೋದೀಗ, ಕಾರ್ ಇಸ್ ಆಲ್ಸೋ ನಾಟ್ ಸೇಫ್. ಮತ್ತು ದೀರ್ಘ ಪ್ರಯಾಣ ಹೇಗೆ ಮಾಡೋದೀಗ, ನಾವು ವಿಮಾನದಲ್ಲಿ ಹೋಗೋಣ. ಈಗ ವಿಮಾನದಲ್ಲಿ ರಕ್ಷಣೆ ಇದೆಯೋ, ಹಾಗಾದರೆ ವಿಮಾನದಲ್ಲಿ ರಕ್ಷಣೆ ಇಲ್ಲ. ಯಾಕೆ, ಇಲ್ಲಿ 4 ಮಂದಿ ಹೋಗ್ತಿದ್ರೆ ಅಲ್ಲಿ ಎಷ್ಟು ಮಂದಿ ಹೋಗ್ತಾರೆ, ಅಲ್ಲಿ 60 ಮಂದಿ 70 ಮಂದಿ ಒಂದೇ ಟೈಮಿಗೆ ಹೊರಟೋಗ್ತಾರೆ. ಏ ಯಾವುದು ಸೇಫ್ ಇದೆಯಪ್ಪ, ನೀ ಸುಖದಿಂದ ಸುಖದಿಂದ ಸುಖದಿಂದ ಸುಖಕ್ಕೆ ಹೋಗ್ತಾ ಇದ್ದಾಗ್ಯೂ ಕೂಡ ಅಲ್ಲಿಯೂ ಸೇಫ್ ಇಲ್ಲ. ಹಾಗಾದ್ರೆ ಏನು ಮಾಡೋಣ, ಹಾಗಾದರೆ ನಿನಗೆ ಏನೇನು ಮಾಡಲಿಕ್ಕಾಗ್ತೋ ಅದನ್ನೆಲ್ಲ ಮಾಡು, ಆದರೆ ನಿನಗೆ ಗೊತ್ತಿರಲಿ, ನಿನ್ನ ಅರಿವಿನಲ್ಲಿರಲಿ ಅಕ್ಕಪಕ್ಕದಲ್ಲಿ ಅಪಾಯಗಳು ಏನಿವೆ. ಇವನು ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಒಂದಕ್ಕೆ ಯಾಕೆ ಬೆನ್ನತ್ತಿ ಹೋಗ್ತಿರ್ತಾನೆ ಅಂತಂದ್ರೆ, ಅಪಾಯಗಳನ್ನು ಲೆಕ್ಕಕ್ಕೆ ಹಾಕೋದಿಲ್ಲ, ಅವನು ಬರೀ ಸುಖಗಳನ್ನು ಲೆಕ್ಕಕ್ಕೆ ಹಾಕೋದು. ಆದ್ದರಿಂದ ಹೇಳ್ತಾರೆ, ಭವಸುಖೇ ದೋಷ ಅನುಸಂಧೀಯತ. ಇವು 6ರಲ್ಲಿ ನೀವು ಗುರುತಿಸ್ರಿ. ಈಗ ಇವು 6 ಸಾಧನೆಗಳನ್ನು ಪಕ್ಕಾ ನೀವು ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಂಡು, ನಿಮ್ಮ ಜೀವನದೊಳಗೆ ಇನ್ನೇನು ಬೇಕು, ಇವು 6 ಪಕ್ಕಾ ಇವೆ ಅಂತ ತಿಳ್ಕೊಡಿ. ಜೀವನದಲ್ಲಿ ಇನ್ನೇನು ಬೇಕು, ಹೌದಾ, ಏನು ಬೇಡ, ಎಲ್ಲ ಸರಿಯಾಗಿದೆ. ವೇದಗಳನ್ನು ಓದಿದ್ವಿ, ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಯಾರಿಗೂ ಅಪಚಾರ ಮಾಡ್ತಾ ಇಲ್ಲ, ನಮ್ಮ ಪಾಪಗಳನ್ನು ತೊಳ್ಕೊಳ್ತಾ ಇದ್ದೀವಿ, ವಿ ಆರ್ ಕಂಟೆಂಟೆಡ್ ವಿತ್ ಅವರ್ಸ್. ಇಂತಹ ಒಂದು ಸಾಮಾನ್ಯವಾದ ತೃಪ್ತ ಭಾವವು ನಿನ್ನಲ್ಲಿ ಬಂದಾಗ 7ನೆಯ ಸಾಧನೆ ಆತ್ಮೇಚ್ಛಾ ವ್ಯವಸೀಯತ. ಇದು 7ನೆಯ ಸಾಧನೆ, 7ನೆಯ ಮೆಟ್ಟಲು ಇದು, 7ನೆಯ 7th ಸ್ಟೆಪ್. ರಾಜೀವ್ ಗಾಂಧಿ ಟೈಮ್ನೊಳಗೆ ಇಲ್ಲ, ಅದಕ್ಕೆ ಮುಂಚೆ ಇಂದಿರಾ ಗಾಂಧಿ ಟೈಮ್ನೊಳಗೆ 40-point ಪ್ರೋಗ್ರಾಮ್ ಅಂತ ಇಲ್ಲ, ಇಲ್ಲ 20-point ಪ್ರೋಗ್ರಾಮ್ ಅಂತ ಮಾಡಿದ್ರು ಇಂದಿರಾ ಗಾಂಧಿ. ಅದಾದ ಮೇಲೆ ರಾಜೀವ್ ಗಾಂಧಿ 5-point ಪ್ರೋಗ್ರಾಮ್ ಅಂತ ಮಾಡಿದ್ರು. ರಾಹುಲ್ ಗಾಂಧಿ ಟೈಮಿಗೆ ಪಾಯಿಂಟು ಇಲ್ಲ, ಪ್ರೋಗ್ರಾಮು ಇರಲಿ, ವಿಷಯ ಅದಲ್ಲ. ಇಲ್ಲಿ ಭಗವತ್ಪಾದಾಚಾರ್ಯರು ಏನು ಮಾಡ್ತಾರೆ, ಮೋಕ್ಷಕ್ಕಾಗಿ 40-point ಪ್ರೋಗ್ರಾಮ್ ಇರ್ತಾರೆ. ಈಗ 7ನೇ ಪಾಯಿಂಟಿಗೆ ನಾವು ಬಂದಿದ್ದೀವಿ. ಏನದು, ಆತ್ಮ ಇಚ್ಛಾ ವ್ಯವಸೀಯತ. ಆತ್ಮನನ್ನು ತಿಳಿಯುವ ಪ್ರವೃತ್ತಿಯನ್ನು ಬೆಳೆಸಿಕೊ. ನಾನು ಯಾರು, ನನ್ನ ಸಹಜತೆ ಏನು, ಜಗತ್ತಂದ್ರೆ ಏನು, ಈ ಜಗತ್ತಿನ ಸಹಜತೆ ಏನು, ಪರಮಾತ್ಮ ಅಂದ್ರೆ ಯಾರು, ಆ ಪರಮಾತ್ಮನ ಸಹಜತೆ ಏನು ಅನ್ನುವ ಇಂಥ ವಿಚಾರಗಳಲ್ಲಿ ನಾವು ಪ್ರವೃತ್ತಿಯನ್ನು ಬೆಳೆಸ್ಕೋ. ಒಂದು ಹೇಳ್ತೀನಿ, ಇವಷ್ಟು ಪ್ರವೃತ್ತಿಗಳು ತಾವ ಬರಲಿ ಅಂದರೆ ಇನ್ನೂ 10 ಜನ್ಮ ಅಲ್ಲ, 100 ಜನ್ಮ ಬಂದರೆ ತಾವ ಬರೋದಿಲ್ಲ. ನಮ್ಮ ಪುರುಷ ಪ್ರಯತ್ನವು ಜೊತೆ ಜೊತೆ ಇರಬೇಕು. ಇವುಗಳನ್ನು ಸತ್ಸಂಗ ಅಂತ ಕರೀತಾರೆ. ಆತ್ಮ ಇಚ್ಛಾ ವ್ಯವಸೀಯತ. ನಮ್ಮೊಳಗೆ ನಾವು ಈ ಪ್ರವೃತ್ತಿಗಳನ್ನು ಹುಟ್ಟು ಹಾಕಬೇಕು. ಎಲ್ಲೋ ಒಂದು ಆತ್ಮ ವಿಚಾರ ನಡೆದಿದೆ, ಎಲ್ಲೋ ಒಂದು ಆತ್ಮ ವಿಚಾರದ ಗ್ರಂಥ ಲಭ್ಯ ಇದೆ, ಯಾವುದೋ ಒಂದು ಒಂದು ಒಂದು ಸಾಧನೆಯ ಮೆಟ್ಟಲಲ್ಲಿ ನನಗೆ ಭಾಗವಹಿಸುವ ಅವಕಾಶ ಇದೆ. ಹಾಗೆ ಒದಗಿ ಬಂದಾಗ ಅದರಲ್ಲಿ ನಾವು ಉತ್ಸಾಹವನ್ನು ತೋರಿಸಬೇಕು. ಈ ಉತ್ಸಾಹ ಭಾರಿ ಚಂದದ ನೋಡಿ. ನೀವು ರೆಸ್ಟೋರೆಂಟಿಗೆ ಹೋಗ್ತೀವಿ, ಹೋಟೆಲಿಗೆ ಹೋಗ್ತೀವಿ, ಕಾಲೇಜ್ ಡೇಸ್ನಲ್ಲಿ ನೌಕರಿ ಉದ್ಯೋಗ ಮಾಡೋಕ್ಕಾಗಿ ಕ್ಯಾಂಟೀನ್ ಅಂತ ಕ್ಯಾಂಟೀನ್ಗೆ ಹೋಗ್ತೀವಿ. ನಮಗೆ 100% ಗೊತ್ತದೆ, ಇಷ್ಟು ದಿವಸದಿಂದ ಹೋಗ್ತಾ ಇದ್ದೀವಿ, ಯಾವ ಸಮಯದಲ್ಲಿ ಆ ಹೋಟೆಲ್ನಲ್ಲಿ ಏನಿರ್ತದೆ ನಮಗೆಲ್ಲ ಪರ್ಫೆಕ್ಟ್ ಗೊತ್ತಿರ್ತದೆ. ಆದರೂ ಹೋಗಿ ಕೂತ್ಕೋಬೇಕಾದ್ರೆ ಒಂಥರ ಟಿವಿನ ಬೇರೆ ತೊಳಿಗೆರಿಸ್ತೀನಿ. ಇವಾಗ ತಗೊಳ್ಳೋದು ಬರೋ ಒಂದು ಕಪ್ ಕಾಫಿ ಅಷ್ಟೇ. ಅವನು ಏನು ಟಿವಿ ಅಂದ ಕರೀತ, ಏನು ಸರ್ ಏನು ಬೇಕು ಅಂತ ಬರ್ತಾನ. ಹಾಂ, ಮತ್ತೆ ಕೇಳೋದು ಹೇಳು ಏನೇನು ಇದೆಯಪ್ಪ. ಅವನು ದೊಡ್ಡ ಇಷ್ಟ ಒಂದು ಕಟ್ಪಾಟ ಆಗಿರ್ತದೆ ಡಿಸ್ಚಾರ್ಜ್. ಹ್ಞೂ, ಹೋಗು ಅವನು ಇಡ್ಲಿ ಒಂದು ಇಡ್ಲಿ ಒಂದು ಕಾಫಿ ತಗೊಂಡು. ಅದೇ ಕ್ಯಾಂಟೀನ್, ಅದೇ ನೋಣ ಚಾಟದ ಸೀನ್ತಾನ, ಅದೇ ಬಟ್ಟೆ ತಗೊಂಡು, ಅದೇ ಟೇಬಲ್ಲು, ಅದೇ ಕುರ್ಚಿ, ಅದೇ ಇಡ್ಲಿ, ಅದೇ ಸಾಂಬಾರು, ಅದೇ ಕಾಫಿ. ಒಂದು ದಿವಸದ ಬೇಸರ ಆಗಿದೆ ಆಗ್ಯದೇನ್ರಿ? ಒಂದು ದಿನ ಅರೆ ಬೇಸರ ಆಗ್ತದೆ. ಆದ್ರೆ ಎಷ್ಟು ಉತ್ಸಾಹ ತೋರಿಸ್ತೇವೆ. ಹ್ಮ್, ವಾಹ್, ಹ್ಮ್, ಊಟಕ್ಕೆ ಕೊಡ್ಬೇಕಾದ್ರೆ, ತಿಂಡಿಗೆ ಕೊಡ್ಬೇಕಾದ್ರೆ ಏನು ಅಡ್ಡಿ ರೆಡಿ ಆಗಿಬಿಡ್ತಾನೆ. ಏನು ಒಂದು 50-60 ಇಡ್ಲಿ ತಿಂದ್ಬಿಡ್ತೇನೆ ಅನ್ನೋ ಹಂಗೆ. ಎಷ್ಟು ಉತ್ಸಾಹ ನಾನು ಕೇಳ್ತೇನೆ. ಈ ಆತ್ಮಚಿಂತನೆ ವಿಷಯಗಳು ಬಂದಾಗ ಯಾಕೆ ಆ ಉತ್ಸಾಹ ಇರಲಿಲ್ಲ? ಸುಟ್ಟ ಹಪ್ಪಳ ತರ ಮುಖ ನೋಡ್ರಿ, ಎಲ್ಲರ ಮುಖ ಹೆಂಗೆ ಅಲ್ಲ, ಹಪ್ಪಳ ಸುಟ್ಟರೆ ಹೇಗಿರ್ತಾವೆ, ಕರೆದ್ರೆ ಹಿಂಗೆ ಹಿಂಗೆ ಇರ್ತಾವೆ, ಅಟ್ಲೀಸ್ಟ್ ಬೆಳಗರೆ ಇರ್ತವೆ. ಸುಟ್ರೆ ಹಿಂಗೆ ಹಿಂಗೆ ಇರ್ತಾವು, ಅದರಿಂದ ಕಪ್ಪಾಗಿರ್ತವೆ. ಉತ್ಸಾಹ ಇಲ್ಲ. ದೇರ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ರಿಯಲಿ ಎಂಜಾಯ್, ಇಟ್ ವಿಲ್ ಕಮ್ ನೌ. ದಿಸ್ ಮಿನಿಟ್ ಐ ಎಮ್ ಗೋಯಿಂಗ್ ಟು ಎಂಜಾಯ್, ದಿಸ್ ಮಿನಿಟ್ ಐ ಎಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. ಎಲ್ಲ ಮಂತ್ರಗಳನ್ನು ಮಾಟ ಪಾಠ ಮಾಡ್ಕೋರಿ. ಸಹನಾಭೂತಿ ಯಾಕೆ ಹೇಳ್ತೇವೆ? ನಾವಿಬ್ಬರ ಜೊತೆ ಕೂಡಿಕೊಂಡು ಅಧ್ಯಯನ ಮಾಡೋಣ, ಜೊತೆಗೂಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ, ಜೊತೆಗೂಡಿಕೊಂಡು ಕೆಲಸ ಮಾಡೋಣ. ನಮಗಾರಿಗೂ ಕೂಡ ಅಪಶಕನವಾಗೋದು ಬೇಡ, ಅಮಂಗಳ ಆಗೋದು ಬೇಡ. ಮಾ ವಿದ್ವಿಷಾವಹಿ, ನಮಗೇನು ನೋವು ಆಗೋದು ಬೇಡ, ನಮಗೇನು ರೋಗಗಳು ಬರೋದು ಬೇಡ, ನಮಗೆ ಯಾವುದು ಅಮಂಗಳವಾಗೋದು ಬೇಡ, ನಮಗೆ ಯಾವುದು ಅಪಶಕುನವಾಗೋದು ಬೇಡ. ಓಂ ಶಾಂತಿ ಶಾಂತಿ. ಗುರುವಿಗೆ ಶಿಷ್ಯ, ಶಿಷ್ಯನಿಗೆ ಗುರು, ಇದು ಜೀವನದ ಶಾಶ್ವತವಾದ ಸಂಬಂಧ. ಇದು ಉಳಿದ ಸಂಬಂಧಗಳು ಬರೀ ಕ್ಷಣಿಕವಾಗಿ ಬಂದು ಹೋಗ್ತಾವಷ್ಟೇ. ಅವು ರಿಲೇಟೆಡ್, ಇದು ಅಬ್ಸಲ್ಯೂಟ್. ಬಾಕಿ ಸಂಬಂಧಗಳು ರಿಲೇಟೆಡ್ ಸಂಬಂಧಗಳು. ಐ ರಿಲೇಟ್, ದೇರ್ ಫೋರ್ ಹಿ ಬಿಲಾಂಗ್ಸ್ ಟು ಮೀ, ಐ ಬಿಲಾಂಗ್ ಟು ಹಿಮ್. ಇದು ಹಾಗಲ್ಲ. ಈವನ್ ಇಫ್ ಯು ಡೋಂಟ್ ರಿಲೇಟ್ ದಿಸ್ ರಿಲೇಶನ್ಶಿಪ್ ವಿಲ್ ಕಂಟಿನ್ಯೂ. ನೀನು ಈ ಸಂಬಂಧವನ್ನು ಉಳಿಸ್ಕೊಳ್ಳದೆ ಹೋದರೂ ಕೂಡ ಇದು ಸಂಬಂಧ ಹಾಗೆ ಕಾಯಂ ಉಳಿತದೆ. 35 ವರ್ಷದಲ್ಲಿ ಎಷ್ಟು ಥರ ಜನ ಬಂದಿರ್ಬೋದು ನನ್ನ ಹತ್ರ. ಇವತ್ತು ಬೆಳಿಗ್ಗೆ ಬಂದಿರೋ 4 ಮಂದಿ, ಆ ಅರ್ಪಿತಾ ಅನ್ನೋರು, ಅದು ಬರೀ 6 ವರ್ಷ ಹುಡುಗಿ ನನ್ನ ಹತ್ರ ಬಂದಾಗ ಇದೇ ಆಶಾ. ಅವಳು, ಅವ್ರ ಅಣ್ಣ, ಇಬ್ರು ಅಣ್ಣಂದು ಇಲ್ಲೇ ಕಲಿತರು, ಇಲ್ಲೇ ಕಲಿತರು. 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ನವ್ರಿಗೆ ಇಲ್ಲೇ ಕಲಿತರು. ಇವತ್ತಿಗೂ ಅವ್ರು ಯಾರೂ ಮರ್ತಿಲ್ಲ. ಇಂಜಿನಿಯರ್ ಆಗಿದ್ದಾರೆ, MBA ಮಾಡ್ಕೊಂಡಿದ್ದಾರೆ. ಅವನೊಬ್ಬನು ಸನ್ಯಾಸಿ ಆಗಿದ್ದಾನೆ, ಸ್ವಾಮಿ ಆಗಿಬಿಟ್ಟಿದ್ದಾನೆ, ದೊಡ್ಡ ಹುಡುಗ ಚಂದ್ರು ಅಂತ. 2 ದಿನ 3 ದಿನಕ್ಕೆ ಒಂದ್ಸಲ ಫೋನ್ ಮಾಡ್ತಾನೆ, ಸ್ವಾಮಿ ನನಗಲ್ಲಿ ಮಠಕ್ಕೆ ಕರೆದಾರೆ, ನಾನು ಹೋಗ್ಲ, ನಾನು ಅವನಿಗಾಗಿ ಮತ್ತೆ ನಾನೆಲ್ಲ ಈ ಚಾಣಕ್ಯನ ಕೆಲಸ ಮಾಡಬೇಕು, ಅದನ್ನು ಪತ್ತೆ ಹಚ್ಚಬೇಕು, ಇದು ಪತ್ತೆ ಹಚ್ಚಬೇಕು, ಅದರ ಹಿಂದ್ಗಡೆ ಯಾರಿದ್ದಾರೆ, ಇದ್ರ ಹಿಂದ್ಗಡೆ ಏನು ಪ್ರಾಬ್ಲಮ್ಸ್ ಇವೆ, ಅವನಿಗೆ ನಾನು ಒಳ್ಳೆಯ ಮಾರ್ಗದಲ್ಲಿ ಸಲಹೆ ಕೊಡಬೇಕು. ನಾನು ಹೇಳಿಕ್ಕೆ ಇಷ್ಟೇ ಕಾರಣ, ಬಾಕಿ ಸಂಬಂಧಗಳನ್ನು ನಾವು ಬೆಳೆಸ್ಕೊತೀವಿ, ಉಳಿಸ್ಕೊತೀವಿ. ಈ ಸಂಬಂಧ ನೀವು ಉಳಿಸ್ಕೊಳ್ಳದೆ ಹೋದರೂ ಅದು ಉಳಿತದೆ. ಪವಿತ್ರವಾದ ಸಂಬಂಧ, ಪುರುಷ ಸಂಬಂಧ. ಹೀಗಾಗಿ ಆತ್ಮೇಚ್ಛಾ ವ್ಯವಸೀಯ ತಾಮಂತಂದ್ರೆ ಆತ್ಮನನ್ನು ಅರಿಯುವ ಬಯಕೆಯನ್ನು ಮಾಡಬೇಕು. ಆ ಬಯಕೆಯಲ್ಲಿ ಉತ್ಸಾಹ ಇರಬೇಕು. ಸ್ವಾಮಿ ಹೇಳಿ, ಇವತ್ತೇನೇ ಆಗ್ತೀರಿ ಹೇಳಿ, ಅವ ಹೇಳ್ರಿ ಅಂದದ್ದನ್ನ ಅರ್ಥ ಕೇಳೇ, ಈ ಸ್ವಾಮಿ ಮಠನೂ ಬೇಡ, ಆಶ್ರಮ ಬೇಡ, ಶಿಷ್ಯರು ಬೇಡ. KR ನಗರ, KR ಪುರಂ, ಕೃಷ್ಣರಾಜಪುರಂ, ರಾಮಕೃಷ್ಣ ಮಠ ಇದೆ, ಸರಿ ತೇಜಸ್. KR ಪುರಂ ಅಂದ್ರೆ ಬೆಂಗಳೂರು ತಟ್ಟೆ, KR ಪುರಂ ತಾನೆ. ಕೋಲಾರಿಗೆ ಹೋಗ್ಬೇಕಾದ್ರೆ ಬರ್ತದೆ, KR ಪುರಂ ತಾನೆ. ಆ KR ಪುರಂದಲ್ಲಿ ಅವ್ರು ರಾಮಕೃಷ್ಣ ಆಶ್ರಮದ ಕರೆದಿದ್ರು. ಹಂಗೆ ಜನರಲ್ಲಿ ಹಂಗೆ ಕರೆದ ತಕ್ಷಣ ಹೋಗೋದಿಲ್ಲ, ಭಾಳ 6 ತಿಂಗಳ 8 ತಿಂಗಳ ಗೊತ್ತಾಗ, ತಿಂಗಳಿಗೆ ಒಂದು ದಿವಸ ಏನೋ ಮಾಡ್ತಾರೆ ನೋಡಿದ್ವಿ ಸರ್, ಸಂಜೆನೋ ಮಾಡ್ತಾರೆ. ಅವಾಗ ಕರೆದಿದ್ರು, ಹೋದೆ. ಒಂದ್ಸಲ ಕರೆದಿದ್ರು, ಆಯ್ತು ಬರ್ತೇನೆ ಅಂತ ಹೋದೆ. ಯಥಾ ಪ್ರಕಾರ ಭಾರಿ ಉತ್ಸಾಹ ತೋರಿಸಿದ್ರು, ಭಾಳ ಚಂದ ಆಯಿತು, 1 ತಾಸು ಕ್ವಶನ್ ಆನ್ಸರ್ ಆಯಿತು. 40 ನಿಮಿಷ ಲೆಕ್ಚರು, 20 ನಿಮಿಷ ಕ್ವಶನ್ ಆನ್ಸರ್ ಅಂತ ಇಟ್ಟಿರ್ತಾರೆ, ಅದು ಆಯಿತು. ನಮ್ಮ ಉತ್ತರ ಪ್ರಶ್ನೋತ್ತರಗಳು ಭಾರಿ ಖಡಕ್ ಇರ್ತವೆ, ಅದು ಕರಾರವಾಗಿ ನಿಖರವಾಗಿ ನಾವು ಉತ್ತರ ಕೊಟ್ಬಿಟ್ಟೆ, ಎಲ್ಲ ಚಂದ. ಮುಂದೊಂದು 6 ತಿಂಗಳು 1 ವರ್ಷ ಆದರೆ ಇನ್ನೊಂದ್ಸಲ ಕರ್ತೀವಿ. ಅವಾಗ ನೋಡ್ತೇನೆ, ಏನೂ ಇಲ್ಲ, ನಮೂನೆ ಈಗ ನಾ ಹೆಂಗ ಉಪನ್ಯಾಸ ಮಾಡಲಿ? ನಾ ಹಿಂದಕ್ಕೆ ಬಂದಾಗ ಯಾವ ಥರ ಒಂದು ಉತ್ಸಾಹ ಇತ್ತು, ಹಂಗೆ ಅದಕ್ಕಿಂತ ಉತ್ಸಾಹ ಈಗ ಜಾಸ್ತಿ ಸಿಗುತ್ತದೆ ಅಂತ ನಾ ಬಂದೆ. ಹೆಸರು ಏನೋ ಅದ ಸ್ವಾಮೀಜಿ ಹೆಸರು ನೆನಪಾಗ್ತವೆ. ಅವ್ರು ಬಂದರು, ನಾ ಹೇಳಿದೆ, ಸ್ವಾಮೀಜಿ ಇವತ್ತು ಸ್ವಲ್ಪ ನನಗೆ ಆರೋಗ್ಯ ಸರಿ ಇಲ್ಲ, ಮತ್ತೊಂದು ದಿವಸ ಬರ್ತೇನೆ ಅಂತೇಳಿ ಕಾರ ಹತ್ತ ಹೊಟ್ಟೆ ಬಿಟ್ಟೆ. ಶಿಷ್ಯ ಉತ್ಸಾಹದಿಂದ ಕೂತ್ಕೋಬೇಕು. ನಾ ಕಂಡದ ಸತ್ಯ ಏನಂದ್ರೆ, ನನ್ನ ಉತ್ಸಾಹಕ್ಕೆ ಶಿಷ್ಯ ಉತ್ಸಾಹಗೊಳ್ತಾನೆ ವಿನಃ, ಶಿಷ್ಯ ಉತ್ಸಾಹದಿಂದ ಇದ್ದಾನೆ ಹಾಗಾದ್ರೆ ಹೇಳಿಕೊಡೋಣ ಅನ್ನೋಂಥದ್ದು ಕಂಡೇ ಇಲ್ಲ. ನಾನು ನಿಮಗಿಂತ ಹೆಚ್ಚಿಗೆ ಖುಷಿ ಯಾರು ಪಡ್ತಾ ಇದ್ದಾರೆ? ನಾನು ಖುಷಿ ಪಡ್ತಾ ಇದ್ದೆ. ಅಟ್ಲೀಸ್ಟ್ ಸಂಬಂಧಗಳ ಮಧ್ಯದಲ್ಲಿ ಒಬ್ಬರು ಎಂಜಾಯ್ ಮಾಡಬೇಕಲ್ಲ, ಅದು ಅಷ್ಟೇ. ಅಟ್ಲೀಸ್ಟ್ 10% ಮಾರ್ಕ್ಸ್ ಬೀಳುತ್ತೆ. ಹೀಗೆ ಆತ್ಮನನ್ನು ಅರಿತ್ಕೋಬೇಕು, ಆತ್ಮನ ಚಿಂತನೆ ಮಾಡಬೇಕು, ಆತ್ಮ ಜಿಜ್ಞಾಸೆ ಮಾಡಬೇಕು, ಎಲ್ಲ ಸತ್ಯ, ಓಕೆ ಓಕೆ. ಅನಿವಾರ್ಯತೆಯಿಂದಾಗಿ ಮಾಡ್ತಾ ಇದ್ದೀಯೋ, ಹೆಲ್ಪ್ಲೆಸ್ ಆಗಿ ಮಾಡ್ತಾ ಇದ್ದೀಯೋ, ಉತ್ಸಾಹದಿಂದ ಮಾಡ್ತಾ ಇದ್ದೀವಿ. ಆತ್ಮೇಚ್ಛಾ ವ್ಯವಸ್ಥೆ ಉತ್ಸಾಹದಿಂದ ನೆಕ್ಸ್ಟ್ ವಾಕ್ಯದೊಳಗೆ ಏನದೆ, ಹಾ ನನಗೆ ಬಹುಶಃ ನೆಕ್ಸ್ಟ್ ವಾಕ್ಯದೊಳಗೆ ಬಹಳ ಚೆನ್ನಾಗಿರ್ಬೋದು, ನನಗೆ ಅರ್ಥ ಆಗ್ತದೆ, ಈ ಮುಂದಿನ ಶಬ್ದ ಅರ್ಥ ಆಗ್ತದೆ. ಎವ್ರಿ ಸೆಂಟೆನ್ಸ್ ಯು ನೀಡ್ ಟು ಬಿ ವೆರಿ ವೆರಿ ವೆರಿ ವೆರಿ ವೆರಿ ಯು ನೀಡ್ ಟು ಫೀಲ್ ಆಸ್ಪಿಷಿಯಸ್ನೆಸ್. ಯು ಹ್ಯಾವ್ ಟು ಕಲ್ಟಿವೇಟ್, ಒಳಗದ ಹುಟ್ಟಾಕಬೇಕು ಉತ್ಸಾಹ, ಒಳಗೆ ಹುಟ್ಟಾಕಬೇಕು. ಎಲ್ಲರೂ ಆತ್ಮ ಸ್ವರೂಪರೇ ಇದ್ದೇವೆ, ಒಳಗದ ಕೆದರ್ ತೆಗೀರಿ ಅದನ್ನು ಹೊರಗೆ. ಆವಾಗ ಒಂದು ಶಬ್ದ ಕೇಳಿಸ್ತು, ವಾ ನಾನು ನಿನ್ನೆ ಮೊನ್ನೆವರೆಗೂ ಇದು ಏನೂ ಅರ್ಥ ಆಗಿದ್ದಿಲ್ಲ, ಇವತ್ತು ಈ ಶಬ್ದ ಅರ್ಥ ಆಯ್ತು. ಆತ್ಮೇಚ್ಛಾ ವ್ಯವಸ್ಥೆ, ಆತ್ಮೇಚ್ಛಾ ವ್ಯವಸ್ಥೆಯತ. ಈಗ ಆತ್ಮನನ್ನು ತಿಳಿಯುವ ಉತ್ಸಾಹನೂ ಇದೆ ಮತ್ತು ಅವಕಾಶನೂ ಇದೆ, ಎಲ್ಲನೂ ಇದೆ. ಆದರೆ ಮನೆಯಲ್ಲಿ ಕೂತ್ಕೊಂಡ್ರೆ ಸಿಗ್ತದ? ಎಲ್ಲಿ ಕೊಡ್ಬೇಕು? ಮನೆಯಲ್ಲಿ ಕೊಡ್ಬೇಕಾ? ಗುರುಗಳ ಬಳಿಗೆ ಅಂದ್ರೆ ಗುರುಗಳ ಮನೆಯಾಗಿರ್ತಾರೆ, ಗುರುಗಳು ಎಲ್ಲಿರ್ತಾರೆ, ಅವ್ರು ಎಲ್ಲಿರ್ತಾರೋ ಅಲ್ಲಿರ್ತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಗುರುಗಳ ಹತ್ರ ಹೋಗ್ಬೇಕಂದ್ರೆ ಮನೆ ತಗೊಂಡೋಗ, ಮತ್ತೇನ್ ನೋಡ್ಬೇಕು? ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ ಯೂಸ್ಲೆಸ್ ಫಲೋ ಕಮ್ ಆನ್ ಗೆಟ್ ಔಟ್ ಆಫ್ ದಿ ಹೌಸ್, ಕೆತ್ತಕೊಂಡು ಹೋಗಿ ಹೊರಗಡೆ. ಮನೆಯಿಂದ ಬೇಗನೆ ಹೊರ ಬೀಳಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಸಿಗೋದಿಲ್ಲ. ಮನೆಗೆ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ, ನಿನ್ನ ಕಡೆಯಿಂದ ಜೈ ಜೈಕಾರ ಹೇಳಿಸ್ಕೊಂಡು ಹೋಗ್ತಾರೆ ಅಷ್ಟೇ. ನಿನಗೆ ಒಂದು ವೇಳೆ ಆತ್ಮಜ್ಞಾನ ಬೇಕಾಗಿತ್ತು ಅಂದ್ರೆ ನೀ ಮನೆ ಬಿಡಬೇಕು ನೋಡು. ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ ಗೆಟ್ ಔಟ್. ಈ ಆಶ್ರಮ ಕಟ್ಟಿ 27 ವರ್ಷ ಆಯಿತು. ಕಟ್ಟೋಕ್ಕಿಂತ ಮುಂಚೆ 3 ವರ್ಷ, 30 ವರ್ಷದಿಂದ ಕರ್ನಾಟಕದಲ್ಲಿ ಎಲ್ಲರಿಗೂ ಹೇಳ್ತಾ ಇತ್ತು, ಅಲ್ಲೇ ಮನೆಯಾಗ ಕುತ್ಕೊಂಡು ಕಳಿಬೇಡ್ರಿ, ಬರ್ರಿ ಮಲಗುಂದಕ್ಕೆ, ಇಲ್ಲಿ ಕುತ್ಕೊಳ್ರಿ. ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಕೂತ್ಕೊಂಡು. ಒಬ್ಬೊಬ್ರು ಬಂದಿರ್ ನೋಡಿ, ಇವರಿಬ್ರು ಬಂದಾರ, ಅವರು ಬರೀ 2 ತಿಂಗಳು ಬಂದಾರ ಅಷ್ಟೆ. ಎಷ್ಟು ಘಂಟಾಘೋಷವಾಗಿ ಹೇಳಿದ್ ನಾನು ಜನರಿಗೆ, ಬರ್ರೋ ಬರ್ರೋ ಕೂತ್ಕೊಳ್ರೋ, ಏನಿಲ್ಲ, ಬರೀ ನೋವಿದೆ, ಬರೀ ಹಿಂಸೆ ಇದೆ, ಡಿಸಪಾಯಿಂಟ್ಮೆಂಟ್ ಇದೆ. ಅವರಂತ ಸ್ವಾಮಿ ಬಹಳ ಕಷ್ಟ ಸ್ವಾಮಿ ಎಲ್ಲ ಬಿಟ್ಟು ಪಾಪ ಆ ಸಣ್ಣ ಕೂಸು ಭಾಳ ಅಟ್ಯಾಚ್ಮೆಂಟ್, ಅದು ಬಿಟ್ಟು ಬರ್ಲಿಕ್ಕಾಗೋದಿಲ್ಲ. ನಾನಿಲ್ಲ ಅಂದ್ರೆ ಮನೆ ನಡೆಯೋದೇ ಕಷ್ಟ ಸ್ವಾಮಿ. ಇನ್ನು ಯುವಕರಿಗೆ ಹೇಳ್ತೀವಿ, ಬಿಡ್ರು ಅದೆಲ್ಲ, ಹೆಂಗಿದ್ದೀರಿ, ರಾಷ್ಟ್ರವನ್ನು ಕಟ್ಟೋಣ, ಸಮಾಜವನ್ನು ಕಟ್ಟೋಣ, ರಾಷ್ಟ್ರಕ್ಕಾಗಿ ದುಡಿಯೋಣ, ಧರ್ಮವನ್ನು ನಿಲ್ಲಿಸೋಣ, ಧರ್ಮವನ್ನು ಮೆರೆಸೋಣ, ನೀವು ಬರ್ರಿಯೋ. ಬರ್ತೀವಿ ಬರ್ತೀವಿ ಅಂದು ಬರೋಂಗಿಲ್ಲ. ಅಲ್ಲ, ಲಿಸ್ಟ್ ದೊಡ್ಡದಿದೆ, ಅದನ್ನ ಸೆಲೆಕ್ಟ್ ಮಾಡಿದ್ದ ಭಾರಿ ಕಡಿಮೆ ಜನರು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ ಕಡಿಮೆ ಜನರಲ್ಲಿ ಅರ್ಧ ಜನ ಬಂದಿ ಹೋಗಿ. ಇದಕ್ಕಾಗೆ ಮನೆ ಬಿಟ್ಟು ಒಬ್ಬ ಸ್ವಾಮಿನೂ ಸೆಲೆಕ್ಟ್ ಮಾಡಿದೆ, ನಿರುಪಮಾನಂದ. ಆ ಮಹಾರಾಯ ಮನೆ ಎಂದೋ ಬಿಟ್ಟನ, ಅವನಿಗೆ ಭಾರಿ ಸುಲಭ ಬರಲಿಕ್ಕೆ, ಆ ಸ್ವಾಮಿನೂ ಬರಲಿಲ್ಲ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ 8ನೇ ಪಾಯಿಂಟ್ನಲ್ಲಿ, ಕೂತ್ಕೊಂಡ್ರೆ ಆಗೋದಿಲ್ಲಪ್ಪ ಇದು. ಗುರು ಎಲ್ಲಿದ್ದಾನಲ್ಲಿ ಹುಡುಕಿಕೊಂಡು ಹೋಗ್ಬೇಕಾದ್ರೆ ಮೊಟ್ಟ ಮೊದಲನೇ ಸ್ಟೆಪ್ ಏನು? ಮನೆ ಬಿಡು. ಮನೆಯಿಂದ ಬೇಗನೆ ವರ ಬೀಳಬೇಕು. ಇವು 8 ಪಾಯಿಂಟ್ಗಳನ್ನ ಕನ್ನಡದಲ್ಲಿ ಹೇಳ್ತೀನಿ ಕೇಳ್ಕೊ. ನಿತ್ಯವೂ ವೇದ ಓದುತ್ತಲಿರಬೇಕು. ವೇದೋಕ್ತ ಕರ್ಮಗಳನ್ನ ಆಚರಿಸಬೇಕು. ನಿತ್ಯವೂ ವೇದ ಓದುತ್ತಲಿರಬೇಕು. ವೇದೋಕ್ತ ಕರ್ಮಗಳನ್ನ ಆಚರಿಸಬೇಕು. ಕರ್ಮ ಫಲಗಳ ನೀಶಗರ್ಪಿಸಲು ಬೇಕು. ಕರ್ಮ ಫಲಗಳ ನೀಶಗರ್ಪಿಸಲು ಬೇಕು. ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು. ಆತ್ಮನನ್ನರಿವ ಬಯಕೆಯ ಮಾಡಬೇಕು. ಅಲ್ಲಲ್ಲ, ಪಾಪ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು. ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇಡಬೇಕು. ಆತ್ಮನನ್ನರಿವ ಬಯಕೆಯ ಮಾಡಬೇಕು. ಮನೆಯಿಂದ ಬೇಗನೆ ಹೊರಬೀಳಬೇಕು. ಓಕೆ, ಇಷ್ಟು ಸುಲಭ ಇದೆ, ಚಂದ ಇದೆ. ಇದೇ ರೀತಿ ಎಲ್ಲ ಶ್ಲೋಕಗಳಿಗೂ ಕನ್ನಡ ಟ್ರಾನ್ಸ್ಲೇಷನ್ ಆ ಕಾಲಕ್ಕೆ ಯಾವತ್ತೋ ಮಾಡಿದ್ದು. ವಾಸ್ತವಿಕವಾಗಿ ಮಾಡಿ ಶಂಕರ ಭಟ್ ಅಗ್ನಿಹೋತ್ರಿಯವ್ರನ್ನ ಕರೆಕ್ಷನ್ ಮಾಡಿಸ್ಕೊಂಡು ಅದು ಪ್ರಿಂಟ್ ಹಾಕಿದ್ದು. ಯಾರು ಮಾಡಿಲ್ಲ ಈ ಗ್ರಂಥವನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಯಾರು ಮಾಡಿಲ್ಲ. ಅಲ್ಲಿ ಬೇಕು ಬೇಕು ಬೇಕು ಬೇಕು ಅಂತಿದೆ ನೋಡಿ. ನಿತ್ಯವೂ ವೇದ ಓದುತ್ತಲಿರಬೇಕು. ವೇದೋಕ್ತ ಕರ್ಮಗಳನ್ನು ಆಚರಿಸಬೇಕು. ಕರ್ಮ ಫಲಗಳ ನೀಶ ಕಲ್ಪಿಸಲು ಬೇಕು, ಅದು ಬೇಕು. ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇಡಬೇಕು. ಮಾಪ ಪಾಪ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು. ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇರಬೇಕು. ಆತ್ಮನನ್ನರಿವ ಬಯಕೆಯ ಮಾಡಬೇಕು. ಮನೆಯಿಂದ ಬೇಗನೆ ಹೊರಬೀಳಬೇಕು. ವೆರಿ ಗುಡ್ ಫಾರ್ ಆಲ್ ಆಫ್ ಯು. ಇನ್ನು ಮುಂದಿನ ಶ್ಲೋಕಗಳು ಈ ಪ್ರಕಾರವಾದ ಸಾಧಕರು ನಾವೇನಿದ್ದೇವೆ, ನಮಗೆ ಅತ್ಯಂತ ಸುಂದರವಾದಂತಹ ಮೆಟ್ಟಲುಗಳನ್ನು ಕೊಟ್ಟಿದ್ದಾರೆ. ಅದನ್ನು ಉತ್ಕಟವಾಗಿ ಅಷ್ಟೇ ತೀವ್ರವಾಗಿ ನಮ್ಮ ಮನಸ್ಸಿನಲ್ಲಿ ತಗೊಂಡಿದ್ದಾದರೆ ಭಾರಿ ಸುಲಭ. ಈ ವೇದಾಂತ ಮಾರ್ಗ ಅನ್ನೋದು ಭಾರಿ ಸುಲಭವಾಗಿ ನಮಗೆ ಪ್ರಾಪ್ತಿಯಾಗುತ್ತದೆ. ಮುಂದುವರೆಸೋಣ ಮುಂದಿನ ಕ್ಲಾಸ್ನಲ್ಲಿ ನಾಳೆ ಸಾಯಂಕಾಲ. ಓಂ ತತ್ಸತ್. ಅದು ಕನ್ನಡದಲ್ಲಿ ಅಲ್ಲಿ ಬರೆದು ಬಿಡಮ್ಮ, ಬರ್ಬಿಟ್ಟು ಬರ್ಕೋತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇ, ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು.